98 ಕಪ್ಗಳಿರುವ ಒಂದು ಟ್ರೇನಲ್ಲಿ 1.25 ಕಿಲೋಗ್ರಾಮ್ ಅಂದ್ರೆ 1 kg ಅಥವಾ 1.5 kg ಮಧ್ಯಮ ನಮಗೆ ಒಂದು ಟ್ರೇಗ್ ಬೇಕಾಗ್ತದೆ. ಈ ಮಾಧ್ಯಮಕ್ಕೆ ಏನ್ ಸೇರಿಸಬೇಕು ಅಂತಂದ್ರೆ ನಮ್ಮ ಸಸಿಗಳು ಸದೃಢವಾಗಿರ್ಲಿಕ್ಕೆ ಅಜೋಸ್ಪಿರಿಲಮ್ ಅಂತ ಬರ್ತದೆ, ಜೈವಿಕ ಗೊಬ್ಬರಗಳು ಅಜೋಟೋಬ್ಯಾಕ್ಟರು ಮೈಕ್ರೋಬಿಯಲ್ ಕನ್ಸಾರ್ಷಿಯಾ ಅಂತ ಬರ್ತದೆ, ಅವುಗಳ ಜೊತೆಗೆ ಸುಡೋಮನಾಸ್ ಫ್ಲೋರಸೆನ್ಸ್ ಜೈವಿಕ ಜೀವಾಣುಗಳು ಅದೇ ರೀತಿಯ ಟ್ರೈಕೋಡರ್ಮಾ ಹರ್ಜಿಯಾನಮ್ ಈ ಒಂದು ಎಲ್ಲ ಒಂದು ಜೈವಿಕ ಗೊಬ್ಬರವನ್ನಾಗಲಿ ಜೀವಾಣುಗಳನ್ನಾಗಲಿ ನಾವು ಪ್ರತಿ ಟ್ರೇಗೆ 10 gram ಬೆರೆಸಿ ನಾವು ನಾಟಿ ಮಾಡೋದ್ರಿಂದ ಉತ್ಕೃಷ್ಟವಾದಂತಹ ಸಸ್ಯಗಳನ್ನ ನಾವು ಪಡೆಯಲಿಕ್ಕೆ ಸಾಧ್ಯ. ಜೈವಿಕ ಗೊಬ್ಬರ ಮತ್ತು ಈ ಜೈವಿಕ ರೋಗ ನಿಯಂತ್ರಣ ಎರಡನ್ನೂ ನಾವು ಯಾವ ರೀತಿ ಸಸಿಗಳಿರ್ತವೆ ಆ ರೀತಿ ನಮಗೆ ಒಳ್ಳೆ ಬೆಳೆ ಬರುತ್ತೆ ಹಾಗಾಗಿ ಸಸಿಗಳು ಸದೃಢವಾಗಿರಬೇಕು, ರೋಗರಹಿತವಾಗಿರಬೇಕು. ಹಾಗಾಗಿ ನಾವು ಈ ರೀತಿ ಒಂದು ನಾಟಿಯನ್ನು ಮಾಡಬೇಕು. ಇನ್ನು ಹೈಬ್ರಿಡ್ ತಳಿಯ ಬೀಜ ನಿಮ್ಗೆ ಗೊತ್ತಿದೆ ಬಹಳ ಕಾಸ್ಟ್ಲಿ ಇದೆ, ದುಬಾರಿ. ಒಂದು ಬೀಜಕ್ಕೆ ನಿಮಗೆ ಮಾರ್ಕೆಟ್ನಲ್ಲಿ ಒಂದು ಪ್ಯಾಕೆಟ್ನಲ್ಲಿ 1,000 ಬೀಜ ಇರ್ತದೆ, ಕನಿಷ್ಠ 2,000 ಆಗುತ್ತೆ ಒಂದು ಬೀಜಕ್ಕೆ 2 rupees. ಹಾಗಾಗಿ ನಾವು ಪ್ರತಿಯೊಂದು ಬೀಜವನ್ನ ಬಹಳ ಎಚ್ಚರಿಕೆಯಿಂದ ಕಾಳಜಿಯಿಂದ ನಾವು ನಾಟಿ ಮಾಡಬೇಕು. ಹಾಗಾಗಿ ಆ ಒಂದೊಂದು ಕಪ್ನಲ್ಲಿ ಒಂದೊಂದೇ ಬೀಜ ಹಾಕಬೇಕು, ಆದ ರೀತಿ ಮಾಡಿ ಆ ಟ್ರೇಗಳನ್ನ ಒಂದ್ರ ಮೇಲೆ ಒಂದಿಡಬೇಕು. ಅದಕ್ಕೆ ಒಂದು ಪ್ಲಾಸ್ಟಿಕ್ ಹಾಳೆ ಹೊದಿಸಬೇಕು, ಹೊಳಸಿ 3 ಇಡಬೇಕು. ಈ ರೀತಿ ಅಂದ್ರೆ ಅಲ್ಲಿ ಹ್ಯುಮಿಡಿಟಿ ಕ್ರಿಯೇಟ್ ಆಗೋದ್ರಿಂದ ಜರ್ಮಿನೇಷನ್ ಚೆನ್ನಾಗಿ ಬರ್ತದೆ. ನಂತರ 3 ಆದ್ಮೇಲೆ ಸ್ವಲ್ಪ ಮೊಳಕೆ ಸ್ಟಾರ್ಟ್ ಆಗಿರ್ತದೆ, ಅವುಗಳನ್ನ ತೆಗೆದು ಗಾಳಿಗಿಡಬೇಕು. ಈ ರೀತಿ ಮಾಡಿ ನಾವು ನೀರನ್ನು ಹಾಕ್ತಾ ಹೋದ್ರೆ ಮತ್ತೆ ಕೀಟನಾಶಕವನ್ನ ಸಿಂಪಡಿಸುವಂತಹ ಒಂದು ಸ್ಪ್ರೇಯರ್ ಇರ್ತಾವಲ್ಲ ಸಣ್ಣ ಜಾರಿ, ಹೌದು ಅವುಗಳಿಂದ ಇವು ಮೇಲೆ ನಾವು 2 ದಿವಸಕ್ಕೆ ನೀರನ್ನ ಹಾಯಿಸಬೇಕು. ಆಮೇಲೆ ಸಸಿ ಬಿತ್ತಿದ 10 ನಂತರ ನೀರಿನಲ್ಲಿ ಕರಗತಕ್ಕಂತಹ ಒಂದು ಪೋಷಕಾಂಶ 19:19:19 ರಾಸಾಯನಿಕ ಗೊಬ್ಬರವನ್ನ ಪ್ರತಿ ಲೀಟರ್ ನೀರಿಗೆ 2 ಬೆರೆಸಿ ನಾವು ಸಸಿಗಳಿಗೆ ಕೊಡಬೇಕು, ಸಿಂಪರಣೆ ಮಾಡಬೇಕು ಎಲೆಗಳಿಗೆ. ಓಕೆ, ಪ್ರತಿ 10 ಇದನ್ನು ನಾವು ಪುನರಾವರ್ತಿಸಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಒಂದೇ ತರನಾದಂತಹ ಸದೃಢವಾದಂತಹ ರೋಗರಹಿತವಾದಂತಹ ಸಸಿಗಳು ನಮಗೆ ಸಿಗ್ತವೆ. ಇದು ಒಂದು ವಿಧಾನ. ಹೌದು, ಈಗಾಗಲೇ ನಾನು ಹೇಳ್ದಂಗೆ ಈ ಚೆಂಡು ಹೂವೆನ್ನ ಈಗ ಹೈಬ್ರಿಡ್ ತಳಿಗಳು ಬಂದಾವ, ಅವುಗಳಿಂದ ಬೀಜ ಬರುವುದಿಲ್ಲ, ಅವುಗಳಿಗೆ ಬೀಜ ಇರುವುದಿಲ್ಲ. ಸೊ ಅಂತ ತಳಿಗಳನ್ನ ನಾವು ತುದಿ ಕಾಂಡವನ್ನ ಉಪಯೋಗಿಸಿಕೊಂಡು ಬೇರೆ ಬಿಡಿಸಬಹುದು. ಅದಕ್ಕಾಗಿ ಏನ್ ಮಾಡಬೇಕು, ಸದೃಢವಾಗಿ ಇರತಕ್ಕಂತಹ ಸಸ್ಯಗಳನ್ನ ಹೂ ಬಿಡೋಕ್ಕಿಂತ ಮುಂಚೆ ಅದರಿಂದ ನಾವು ತುದಿಗಳನ್ನ ತೆಗೆದುಕೊಳ್ಬೇಕು. ಬ್ಲೇಡ್ ನಿಂದ ನಾವು ತುದಿಗಳನ್ನ ಕಟ್ ಮಾಡಿ ಕೆಳಗಿರತಕ್ಕಂತಹ ಎಲೆಗಳನ್ನ ತೆಗೆದು ನಾವು ಪ್ರೋಟ್ರೇನಲ್ಲಿ ಅಲ್ಲೇ ನಾಟಿ ಮಾಡಬೇಕು, ಕೋಕೋಪೀಟ್ ನಲ್ಲಿ ನಾಟಿ ಮಾಡಬೇಕು. ಊರಬೇಕು, ಊರಿ ಅದನ್ನ ನಾವು 25 ಅಥವಾ 35 ಒಳಗೆ ಬೇರ್ ಬಿಡ್ತವೆ, ಅವುಗಳನ್ನ ನಾಟಿ ಮಾಡಬಹುದು. ಈಗಾಗಲೇ ನಾನು ಹೇಳದಂಗೆ ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬಿಡುಗಡೆ ಮಾಡಿದಂತ ತಳಿಗಳನ್ನ ಅಂದ್ರೆ ಅರ್ಕ ಬಂಗಾರು, ಅರ್ಕ ಅಗ್ನಿ, ಇವು ಎರಡೂ ಕೂಡ ಅವರು ಈ ಬೇರು ಬಿಟ್ಟ ಸಸಿಗಳನ್ನ ಮಾತ್ರ ಕೊಡ್ತಾ ಇದ್ದಾರೆ, ಪೂರೈಕೆ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ನಾವು ರೈತರು ನಾವೇ ಸಸ್ಯಾಭಿವೃದ್ಧಿಗಳನ್ನ ಮಾಡಬಹುದು. ಅಂದ್ರೆ ಎಷ್ಟು ದಿನಕ್ಕೆ ಇವು ಸಸಿಗಳು ತಯಾರಾಗ್ತವೆ ಅಂತ ಹೇಳಿ? ನಾವು ಬೀಜ ಬಿತ್ತದ ಮೇಲೆ ನಮಗೆ 25-30 ಅಂದ್ರೆ ಚಳಿಗಾಲ ಇದ್ರೆ ಸ್ವಲ್ಪ ಲೇಟ್ ಆಗ್ತದೆ, ಬೇಸಿಗೆನಲ್ಲಿ ಸ್ವಲ್ಪ ಬೇಗ ಬರ್ತದೆ. ಸರಿ ಸುಮಾರು 1 ಕೊಡ್ರಿ, 1 ನಮಗೆ ಸಸಿಗಳು ಲಭ್ಯ ಆಗ್ತವೆ. ಈ ತುದಿ ಕಾಂಡಗಳನ್ನ ಹಾಕೊಂಡ್ರೆ 25 ಇನ್ನು ಸ್ವಲ್ಪ ಮುಂಚೆನೆ ಬರ್ತದೆ, ಒಂದ್ 5 ಮುಂಚೆ 5 ಮುಂಚೆನೆ ಬರ್ತದೆ. ಆಮೇಲೆ ಇವುಗಳನ್ನ ನಾವು ನಮ್ಮ ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡ್ಕೋಬೇಕಾಗುತ್ತೆ. ಅದಕ್ಕಾಗಿ ನಮ್ಮ ಭೂಮಿಯ ಸಿದ್ಧತೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ, ನಾಟಿಯನ್ನ ಯಾವ ಕ್ರಮವನ್ನು ಅನುಸರಿಸಿ ನಾವು ಮಾಡಬೇಕಾಗತ್ತೆ ಅಂತೇಳಿ? ಓಕೆ, ಭೂಮಿಯನ್ನ ಚೆನ್ನಾಗಿ ಉಳುಮೆ ಮಾಡಬೇಕು, ನಂತರ ಪ್ರತಿ ಎಕರೆಗೆ 8 ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕು. ಆ ಕೊಟ್ಟಿಗೆ ಗೊಬ್ಬರ ಹಾಕೋದ್ರ ಜೊತೆಗೆ ನಾನು ಈಗಾಗಲೇ ಹೇಳ್ದಂಗೆ ಜೈವಿಕ ಜೀವಾಣುಗಳನ್ನ ಸೇರಿಸಬೇಕು, ಮುಖ್ಯವಾಗಿ ಅಜೋಸ್ಪಿರಿಲಮ್, ಅಜಿಟೋಬ್ಯಾಕ್ಟರು, ಸುಡೋಮೋನಾಸ್ ಫ್ಲೋರಸೆನ್ಸ್, ಟ್ರೈಕೋಡರ್ಮ ಹರ್ಜಿಯಾನಮ್, ಈ ರೀತಿ ಎಲ್ಲ ಜೀವಾಣುಗಳನ್ನ ಪ್ರತಿ ಟನ್ಗೆ 1 ಪ್ರಮಾಣದಲ್ಲಿ ಬೆರೆಸಿದಾಗ ನಮಗೆ ಮುಖ್ಯ ಬೆಳೆಗೆ ಬಹಳ ಅನುಕೂಲ ಆಗ್ತದೆ, ರೋಗ ನಿರೋಧಕ ಶಕ್ತಿ ಬರುತ್ತೆ. ಇದ್ರ ಜೊತೆಗೆ ಬೇವಿನ ಹಿಂಡಿ ಹಾಕ್ಬೇಕು, ಅದು ಬಹಳ ಮುಖ್ಯ, ಬಹಳ ಮುಖ್ಯ. ಯಾಕಂದ್ರೆ ಜೀವಾಣುಗಳಿಗೆ ಒಂದು ಆಹಾರನೂ ಆಗ್ತದೆ ಮತ್ತೆ ನಮ್ಮ ರೋಗ ಕೀಟಗಳನ್ನ ತಡೆಗಟ್ಟುತ್ತದೆ, ಅದರಲ್ಲೇ ಪೋಷಕಾಂಶಗಳನ್ನ ಕೂಡ ಅದು ಒದಗಿಸ್ತದೆ. ಹೌದು. ಸೊ 1 250 ಒಂದು ಬೇವಿನ ಹಿಂಡಿಯನ್ನ ನಾವು ಬೆರೆಸಲಿಕ್ಕೆ ರೈತರಿಗೆ ಹೇಳ್ತೀವಿ. ನಂತರ ಈಗ 2 ವಿಧಾನದಲ್ಲಿ ನಾಟಿ ಮಾಡ್ತಾರೆ ರೈತರು, ಒಂದು ಬೋದು ಮಾಡಿ ಮಾಡ್ತಾರೆ, ಸಾಲು ಪದ್ಧತಿ, ಒಂದು ಏರುಮಡಿ ಪದ್ಧತಿ. ಇನ್ನು ಸಾಲು ಪದ್ಧತಿಯಲ್ಲಿ ನಾಟಿ ಮಾಡಬೇಕಾದ್ರೆ ಒಂದು ಬೋದಿನಿಂದ ಇನ್ನೊಂದು ಬೋದಿಗೆ 60 cm ಅಂತರ, ಅಂದ್ರೆ 2 feet ಆ ಅಂತರದಲ್ಲಿ ಬೋದಿಗಳನ್ನ ನಿರ್ಮಾಣ ಮಾಡಬೇಕು. ಅವುಗಳ ಒಂದು ಬದಿಯಲ್ಲಿ 1.5 feet ಅಂದ್ರೆ 45 cm ಅಂತರದಲ್ಲಿ ಸಸಿಗಳನ್ನ ನಾಟಿ ಮಾಡಬೇಕು. ಇನ್ನು ಕೆಲವೊಬ್ಬ ರೈತರು ಈ ಹೈಬ್ರಿಡ್ ತಳಿಗಳನ್ನ ಸ್ವಲ್ಪ ಅಂತರ ಜಾಸ್ತಿ ಕೊಟ್ಟು ಮಾಡ್ತಾ ಇದ್ದಾರೆ, ಅಂದ್ರೆ 3 ಸಾಲಿನಿಂದ ಸಾಲಿಗೆ, 2.5 ಗಿಡದಿಂದ ಗಿಡಕ್ಕೆ. ಸೊ ಈ ರೀತಿ 3 ಮತ್ತೆ 2.5 ಮಾಡೋದ್ರಿಂದ ಒಂದು 6,000 ಗಿಡಗಳನ್ನ ನಾವು 1 ಪ್ರದೇಶಕ್ಕೆ ಇಟ್ಕೋಬಹುದು. ಸೊ ನಿಮಗೆ ಒಂದು ಪಾಕೆಟ್ ನಲ್ಲಿ ಹೈಬ್ರಿಡ್ ಬೀಜ ಆದ್ರೆ ಒಂದು ಪಾಕೆಟ್ ನಲ್ಲಿ 1,000 ಬೀಜ ಇರ್ತವೆ, ಅದು ಸುಮಾರು 1 ಆಗತ್ತೆ. ಸೊ ಹಂಗಾಗಿ ನಮಗೆ ಹೈಬ್ರಿಡ್ ತಳಿಯಾದಲ್ಲಿ 15 ಬೀಜ ತಗೊಂಡ್ರೆ ಸಾಕು, 6,000 ಸಸಿಗಳು ನಮಗೆ ಸಿಗ್ತವೆ. ಇನ್ನು ಎರಡನೇ ವಿಧಾನ ಏರ್ಮಡಿ. ಈಗ ಇತ್ತೀಚೆಗೆ ನಾವು ನಿಖರ ಬೇಸಾಯ ಪದ್ಧತಿ ಅಂತ ಹೇಳ್ತಾ ಇದ್ದೀವಿ, ಅಂದ್ರೆ ಏರ್ಮಡಿ ಮಾಡೋದು, ಮಲ್ಚಿಂಗ್ ಮಾಡೋದು, ಡ್ರಿಪ್ ಮಾಡೋದು, ಈ ರೀತಿ ಯಾರು ಮಾಡ್ತಾ ಇದಾರೆ ಅವರು 1 ಆಗಲ್ಲ, 20 ಎತ್ತರ ಈ ರೀತಿ ಒಂದು ಏರ್ಮಡಿಗಳನ್ನ ತಯಾರಿಸ್ಕೋಬೇಕು. ಇನ್ನು 1 ಇನ್ನೊಂದ್ ಮಡಿಗೆ ಅಂತರ, ಅಂದ್ರೆ ಅಡ್ಡಾಡ್ಲಿಕ್ಕೆ ಬರ್ಲಿಕ್ಕೆ 1.5 ಅದನ್ನ ನಾವು ಬಿಡಬೇಕು. ಇನ್ನು ಡ್ರಿಪ್ ಅಳವಡಿಸ್ಕೋಬೇಕು, ಅದು 16 mm ಲ್ಯಾಟ್ರಲ್ ಅಂತ ಹೇಳ್ತೀವಲ್ಲ ಅಂತದ್ದು ಒಂದು ಲ್ಯಾಟ್ರಲ್ ಅನ್ನ ಬಳಸ್ಕೊಂಡು ಈ 4 LPH ಅಂದ್ರೆ ಪ್ರತಿ ಗಂಟೆಗೆ 4 ನೀರನ್ನು ಕೊಡ್ತಕ್ಕಂತ ಒಂದು ಡ್ರಿಪ್ಪರ್ಸ್ ಗಳನ್ನ ಹಾಕೋಬೇಕು. ಅದನ್ನ 40 ಅಂತರದಲ್ಲಿ ಆ ಲ್ಯಾಟ್ರಲ್ ನಲ್ಲಿ ಹಾಕೋಬೇಕು. ಈ ರೀತಿ ಮಾಡಿ ಮೇಲ್ಗಡೆ ಮಲ್ಚಿಂಗ್ ಮಾಡಬೇಕು, ಪ್ಲಾಸ್ಟಿಕ್ ಮಲ್ಚು, ಅದು ಯುವಿ ನಿರೋಧಿತ ಇರತಕ್ಕಂತ ಒಂದು ಮಲ್ಚ್ ಶೀಟ್ ಅನ್ನ ಉಪಯೋಗಿಸಬೇಕು. ಅದು 30 ಅಂತ ಹೇಳ್ತೀವಿ ನಾವು, ಆ ಮೈಕ್ರಾನ್ ದಪ್ಪವಾದಂತ ಒಂದು ಮಲ್ಚಿಂಗ್ ಶೀಟ್ ಅನ್ನ ಬಳಸ್ಕೋಬೇಕು. ಅದು ಅಗಲ 1.2 ಅಥವಾ 1.5 ಇರಬೇಕಾಗತ್ತೆ ಇರ್ತದೆ. ಹಂಗಾಗಿ ಆ ಬೆಡ್ ಮೇಲೆ ನಾವು ಕವರ್ ಅನ್ನು ಮಾಡಬೇಕು. ಆ ನಂತರ ಸಸಿಗಳನ್ನ ನಾಟಿ ಮಾಡಬೇಕು, ಅಲ್ಲಲ್ಲಿ ಒಂದು ರಂಧ್ರವನ್ನು ತೆಗೆದು 40 ಅಂತರದಲ್ಲಿ ನೀರಿತ ಅಂತರಕ್ಕೆ ನಾವು ಒಂದು ಮಡಿನಲ್ಲಿ 2 ಎರಡು ಸಾಲುಗಳಲ್ಲಿ ನಾವು ನಾಟಿ ಮಾಡ್ಕೋಬೇಕು, ಸಸಿಗಳನ್ನು ನಾಟಿ ಮಾಡಬೇಕು. ಇದು 2 ವಿಧಾನಗಳು. ಮುಖ್ಯವಾಗಿ ಇತ್ತೀಚೆಗೆ ರೈತರು ಈ ರೀತಿ ಮಾಡೋದ್ರಿಂದ ಹೆಚ್ಚಿನ ಇಳುವರಿ ಮತ್ತೆ ಉತ್ಕೃಷ್ಟ ಗುಣಮಟ್ಟವನ್ನ ಪಡಿತಾ ಇದ್ದಾರೆ. ಮತ್ತೆ ತರಕಾರಿಗಳನ್ನ ಬೆಳೆದಾದ್ಮೇಲೂ ಕೂಡ ಒಂದು ಬೆಳೆ ಪರಿವರ್ತನೆ ರೀತಿಯಲ್ಲೂ ಕೂಡ ಈ ಹಸಿರು ಮನೆಗಳಲ್ಲೂ ಕೂಡ ಬೆಳೀತಾ ಇದ್ದಾರೆ. ಹೌದೌದು, ಇವತ್ತು ಚೆಂಡುವನ್ನ ಅಲ್ಲಿ ಕೂಡ ಬೆಳೀತಿದ್ದಾರೆ. ನಾನು ಈಗಾಗಲೇ ಹೇಳಿದೆ ಜಂತು ರೋಗ, ಈಗ ಪಾಲಿಹೌಸ್ ನಲ್ಲಿ ಬಹಳಷ್ಟು ಸಮಸ್ಯೆ ಕೊಡ್ತಕ್ಕಂಥ ಜಂತು ರೋಗ, ಅದರ ನಿಯಂತ್ರಣಕ್ಕೆ ಕೂಡ ಇದು ಬಹಳ ಉಪಯುಕ್ತ. ಪರಿವರ್ತನಾ ಬೆಳೆ ಬೆಳೆಯಾಗಿ ಕೂಡ ಬೆಳೆ ಪರಿವರ್ತನೆಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ಈ ಒಂದು ಚೆಂಡು ಹೂವಿನ ಬೆಳೆಗೆ ನಾವು ಪೋಷಕಾಂಶವನ್ನು ಯಾವ ರೀತಿ ಒದಗಿಸಬೇಕಾಗತ್ತೆ? ಇಲ್ಲಿ ಕೂಡ 2 ವಿಧಾನಗಳಿದ್ದಾವೆ. ಒಂದು ನಾವು ಸಾಮಾನ್ಯ ಪದ್ಧತಿ, ಅದನ್ನ ನಾವು ಇದಕ್ಕೆ ನೆಲಕ್ಕೆ ಕೊಡ್ತಾ ಇರೋದು. ಪ್ರತಿ ಎಕರೆಗೆ ಒಂದಿಷ್ಟು ಶಿಫಾರಸು ಮಾಡಲಾಗಿದೆ. ಈಗ ತಳಿಗಳಂತಂದ್ರೆ ನಾನು ಈಗಾಗಲೇ ಹೇಳಿದೆ, ಭಾರತೀಯ ಸಂಶೋಧನಾ ಸಂಸ್ಥೆಯವರ ಹೈಬ್ರಿಡ್ ಗಳನ್ನು ಮಾಡಿದ್ದಾರೆ, ಮತ್ತೆ ಇವರು ನಮ್ಮ ಪೂಸಾದವರು, ನವದೆಹಲಿಯ ಕೃಷಿ ಸಂಶೋಧನಾ ಸಂಸ್ಥೆಯವರು. ತಳಿಗಳನ್ನ ನಾವು ಬಳಸೋದಾದ್ರೆ 40 ಸಾರಜನಕ, 24 ರಂಜಕ, 24 ಪೊಟ್ಯಾಶ್ ಕೊಡಬೇಕಾಗುತ್ತೆ. ಇದನ್ನ ಶಿಫಾರಸು ಮಾಡಲಾಗಿದೆ ಎಕರೆಗೆ ಇನ್ನು ಹೈಬ್ರಿಡ್ ಆದ್ರೆ ಸ್ವಲ್ಪ ಜಾಸ್ತಿ, 90 ಸಾರಜನಕ, 24 ರಂಜಕ, 24 ಪೊಟ್ಯಾಶ್. ಇಲ್ಲಿ ಸಾರಜನಕದ ಅಂಶ ಸ್ವಲ್ಪ ಜಾಸ್ತಿ ಇದೆ ಹೈಬ್ರಿಡ್ ತಳಿಗಳೇ. ಇನ್ನು ಇದನ್ನ ಶಿಫಾರಸು ಮಾಡಿದಂತ ಗೊಬ್ಬರದಲ್ಲಿ ನಾಟಿ ಸಮಯದೊಳಗೆ 1/2 ಸಾರಜನಕ, ಅಂದ್ರೆ 40 ನಾವ್ ಏನ್ ಹೇಳಿವಲ್ಲ ಅದ್ರಲ್ಲಿ 20 ತಳಿಗಳಿಗಾದ್ರೆ ಹೈಬ್ರಿಡ್ಗಾದ್ರೆ 90 ಅಂತ ಹೇಳಿವಿ, 45 ಇದನ್ನ 1/2 ಸಾರಜನಕ, ಪೂರ್ತಿ ರಂಜಕ, ಪೊಟ್ಯಾಶ್ ಇದನ್ನ ನಾಟಿ ಸಮಯದಲ್ಲಿ ಕೊಡಬೇಕು. ಇನ್ನ ಉಳಿದಂತಹ 1/2 ಸಾರಜನಕ ಏನಿದೆಯಲ್ಲ ಅದನ್ನ 1 ನಂತರ ತುದಿಚಿ ಹುಟ್ಟುವ ಸಮಯದಲ್ಲಿ ನಾವು ಅದನ್ನ ಮೇಲು ಗೊಬ್ಬರವಾಗಿ ಕೊಡಬೇಕು. ಇದು ಒಂದು ವಿಧಾನ. ಇನ್ನು ರಸಾವರಿ ಅಂದ್ರೆ ನಾವೀಗ ಏನ್ ಹೇಳ್ತೀವಿ, ಫರ್ಟಿಗೇಷನ್ ಏರ್ಮಡಿ ವಿಧಾನದಲ್ಲಿ ಮಾಡ್ತೀವಿ. ಹನಿ ನೀರಾವರಿ ಪದ್ಧತಿ ಉಪಯೋಗಿಸಿಕೊಂಡಾಗ ನಾವು ಗೊಬ್ಬರಗಳನ್ನ ನೀರಿನ ಮುಖಾಂತರ ಕೊಡ್ತೀವಿ, ಡ್ರಿಪ್ ಮುಖಾಂತರ. ಸೊ ಅದಕ್ಕೆ ನಾವು ರಸಾವರಿ ಅಂತ ಹೇಳ್ತೀವಿ. ಅದರ ಮುಖಾಂತರ ನಾವು ಕೊಡೋದಾದ್ರೆ ಅದಕ್ಕೆ ಶಿಫಾರಸು ಮಾಡಿದ ಒಂದು 80% ಗೊಬ್ಬರ ಕೊಟ್ಟರೆ ಸಾಕು. ಇದರಲ್ಲಿ ಗೊಬ್ಬರ ಉಳಿತಾಯ ಆಗ್ತದೆ, ನೀರಿನ ಉಳಿತಾಯ ಆಗ್ತದೆ, ಲೇಬರ್ ಉಳಿತಾಯ ಆಗ್ತದೆ. ಇನ್ನು ಬೆಳೆ ಹಂತಕ್ಕನುಗುಣವಾಗಿ ನಾವು ಶಿಫಾರಸನ್ನು ಮಾಡಲಾಗಿದೆ. ಮುಖ್ಯವಾಗಿ 2 ತನಕ, ನಾಟಿ ಮಾಡಿದ 2 ತನಕ ಯಾವುದು ಗೊಬ್ಬರಗಳನ್ನು ಕೊಡಬಾರದು. ಈಗಾಗಲೇ ನಾವು ಕೊಟ್ಟಿಗೆ ಗೊಬ್ಬರನ ಕೊಟ್ಟಿರ್ತೀವಿ, ಅದು ಸಾಕು. ಮುಂದೆ 2 ಆದ ನಂತರ ಮುಂದಿನ 3 ಅಂದ್ರೆ ಬೆಳವಣಿಗೆ ಹಂತ ಅಂತ ಹೇಳ್ತೀವಿ. ಆ ಬೆಳವಣಿಗೆ ಹಂತದಲ್ಲಿ ಪ್ರತಿ ವಾರಕ್ಕೆ ಪ್ರತಿ ಎಕರೆಗೆ ನಾವು ಈ ಒಂದು ಪ್ರಮಾಣವನ್ನು ಶಿಫಾರಸು ಮಾಡಿದ್ವಿ. ಈ 19 ಅಂತ ಬರ್ತದೆ ಸಂಕೀರ್ಣ ಗೊಬ್ಬರ ನೀರಿನಲ್ಲಿ ಕರಗೋದಂತಹದ್ದು, ಅದನ್ನ 6 ಕೊಡಬೇಕು. 6 ಪ್ರತಿ ವಾರಕ್ಕೆ ಪ್ರತಿ ಎಕರೆಗೆ ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ 12 ಯೂರಿಯಾ ಅನ್ನ ಕೊಡಬೇಕು. ಇದು ಎಲ್ಲಿವರೆಗೆ? 2 ನಂತರ ಮುಂದೆ 3 ಅದರಲ್ಲಿ ನಾವು ಶಿಫಾರಸು ಮಾಡಿದ್ವಿ. ಇನ್ನು ಹೂ ಬಿಡುವ ಸಮಯದಲ್ಲಿ ಅಂದ್ರೆ 5 ನಂತರ ಮುಂದೆ 4

ಆಕಾಶವಾಣಿ ಬೆಂಗಳೂರು.